ಎಲ್ಲ ಪ್ರಾಥಮಿಕ ಆರೋಗ್ಯ ಸೇವೆಗಳಿಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು, ತಜ್ಞ ವೈದ್ಯರ ಸೇವೆ, ಪ್ರಯೋಗಾಲಯ ಸೇವೆ, ರೆಫರಲ್ ಸೇವೆ, ಲಸಿಕೆ, ಔಷಧ, ಆರೋಗ್ಯ ಶಿಕ್ಷಣ, ಈ ಎಲ್ಲ ಉಚಿತ ಸೇವೆಗಳಿಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ಎಬಿಎಆರ್ಕೆ ಉಚಿತ ಸೇವೆಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ರಾಜ್ಯದ 5,833 ಉಪಕೇಂದ್ರಗಳು ಈಗ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ ಕೆಸಿಸಿ ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಣ್ಣಪ್ಪ. ಕೆಸಿಸಿ ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ಏನ್ ರಮಣ, ಇಷ್ಟೊಂದು ಸಂತೋಷವಾಗಿದ್ಯಾ? ಶಂಕರಣ್ಣ, ನನಗೆ ಸರಿ ಸಮೃದ್ಧವಾದ ಬೆಳೆ ಬಂದಿದೆ ನೋಡು, ಅದಕ್ಕೆ ಬಹಳ ಸಂತೋಷ ಆಗಿದೆ. ಒಳ್ಳೆ ಬೆಳೆ ಬರೋದಕ್ಕೆ ಏನ್ ಮಾಡಿದ್ಯಪ್ಪ? ನೋಡಪ್ಪ, ಭಾರತ ಸರ್ಕಾರದ ಉದ್ಯಮವಾದಂತ ಫ್ಯಾಕ್ಟ್ ಸಂಸ್ಥೆಯ ಫ್ಯಾಕ್ಟ್ ಆರ್ಗ್ಯಾನಿಕ್ ಮತ್ತು ಫ್ಯಾಕ್ಟಂಪಾಸ್ 2020-2023 ಗೊಬ್ಬರಗಳನ್ನ ಮೂಲ ಗೊಬ್ಬರವಾಗಿ, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಅನ್ನ ಮೇಲ್ಗೊಬ್ಬರವಾಗಿ ಬೆಳೆಗೆ ಬಳಸಿದ್ದೀನಿ ನೋಡು. ಪ್ರತಿ ಯಶಸ್ವಿ ರೈತರ ರಹಸ್ಯ ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 2020-2013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳು ನಿಮ್ಮ ಬೆಳೆಗೆ ಜೋಡಿ ಆನೆಯ ಬಲ. ಆತ್ಮನಿರ್ಭರ ಭಾರತ ಅಭಿಯಾನದ ಅಡಿಯಲ್ಲಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯ ಒಂದು ಜಿಲ್ಲೆ ಒಂದು ಉತ್ಪನ್ನದ ವಿಧಾನ ಮಾದರಿಯಲ್ಲಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ಅಭಿವೃದ್ಧಿಗೆ ಸುವರ್ಣಾವಕಾಶ ಕಲ್ಪಿಸಲಾಗಿದೆ. ವ್ಯಕ್ತಿಗತ ರೈತ ಉತ್ಪಾದಕರ ಸಂಸ್ಥೆಗಳು, ಉತ್ಪಾದಕ ಸೊಸೈಟಿ ಕಿರು ಉದ್ದಿಮೆಗಳಿಗೆ ಬೆಂಬಲ, ಅರ್ಹ ಯೋಜನಾ ವೆಚ್ಚದ 35% ಮೌಲ್ಯದ ಸಾಲ ಸಂಪರ್ಕವಿರುವ ಸಹಾಯಧನ ಒದಗಿಸುವುದು, ಆಹಾರ ಸಂಸ್ಕರಣೆಯಲ್ಲಿ ತೊಡಗಿದ ಸ್ವಸಹಾಯ ಸಂಘಗಳ ಪ್ರತಿ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ 40,000 ರೂಪಾಯಿಗಳವರೆಗೆ ಕೊಡಲಾಗುತ್ತದೆ. ಸಾಮಾನ್ಯ ಮೂಲಭೂತ ಸೌಕರ್ಯಕ್ಕೆ 35% ಬೆಂಬಲ ಕೊಡಲಾಗುತ್ತದೆ. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆಗೆ ಬೆಂಬಲ, ಯೋಜನಾ ವೆಚ್ಚದ 50%. ಹೆಚ್ಚಿನ ಮಾಹಿತಿಗಾಗಿ ಕೆಪೆಕ್ ಹಾಗೂ ಕೃಷಿ ಇಲಾಖೆಯನ್ನು ಸಂಪರ್ಕಿಸಿ. ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹೈನುರಾಸುಗಳ ನಿರ್ವಹಣೆ ಹಾಗೂ ಉತ್ಪಾದಕತೆಯನ್ನು ಕುರಿತು ಮೈಸೂರು ತಾಲೂಕು ವರುಣ ಹೋಬಳಿ ವರಕೋಡುವಿನಲ್ಲಿ ಹೈನುಗಾರಿಕೆ ನಿರ್ವಹಿಸುತ್ತಿರುವ ಮೋಹನ್ ಕುಮಾರ್ ಎಸ್ಡಿ ಅವರೊಂದಿಗೆ ಸಂದರ್ಶನವಿದೆ. ರೈತ ಬಂಧವರ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮೈಸೂರು ತಾಲೂಕು ವರ್ಣ ಹೋಬಳಿ ವರಕೋಡ್ನಲ್ಲಿ ಯಶಸ್ವಿಯಾಗಿ ಪಶುಪಾಲನೆಯಲ್ಲಿ ತೊಡಗಿಸಿಕೊಂಡಿರುವಂತಹ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಮೋಹನ್ ಕುಮಾರ್ ಎಸ್ಡಿ ಅವರನ್ನು ಮಾತಾಡಿಸಿ ವೃತ್ತಿಯ ಜೊತೆಗೆ ಪ್ರವೃತ್ತಿಯಲ್ಲಿ ಅವರು ಕಂಡಿರುವಂತಹ ಯಶಸ್ಸಿನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮಸ್ಕಾರ ಮೋಹನ್ ಕುಮಾರ್. ನಮಸ್ತೆ ಸರ್. ಮೋಹನ್ ಕುಮಾರ್, ಒಂದು 3.5 ವರ್ಷದಿಂದ ನೀವು ಹೈನುಗಾರಿಕೆಯಲ್ಲಿ ಒಂದಿಷ್ಟು ತಾಂತ್ರಿಕತೆಗಳನ್ನು ಅಳವಡಿಸಿಕೊಂಡು ಸ್ವತಂತ್ರವಾಗಿ ಮಾಡಬೇಕು ಅನ್ನೋ ಒಂದು ಅಭಿಲಾಷೆಯಿಂದ ಮಾಡ್ತಾ ಇದ್ರಿ. ಅದಕ್ಕಿಂತ ಮುಂಚೆನೂ ಸಹ ಸುಮಾರು 40 ವರ್ಷಗಳಿಂದನೂ ಹಸುಗಳನ್ನು ಸಾಕುವಂಥದ್ದು, ಹಾಲಿನ ಮಾರಾಟ ಮಾಡುವಂಥದ್ದು, ಪಶುಪಾಲನೆಯಲ್ಲಿ ತೊಡಗಿರುವಂತಹ ಒಂದು ಕುಟುಂಬ ನಿಮ್ಮದು. ಇದನ್ನ ಈ ರೀತಿ ಅಭಿವೃದ್ಧಿ ಪಡಿಸಬೇಕು ಅಂತ ನಿಮ್ ಮನಸ್ಸಿಗೆ ಯಾವಾಗ ಅನ್ನಿಸ್ತು? ಹೇಗೆ ಪ್ರಾರಂಭ ಆಯ್ತು? ಮೊದಲು ನಾವು ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದ್ವಿ, ಹಸು ಯಾಕೆ ಸಾಕಬಾರ್ದು ಅಂದ್ರೆ ಹಾಗೆ ಮುಂದುವರ್ಸ್ಕೊ ಹೋಗ್ಬಾರ್ದು ಅಂತ. ನಮ್ದು ವ್ಯವಸಾಯದ ಕುಟುಂಬದಿಂದ ಬಂದಿರೋದ್ರಿಂದ ನಾವೆಲ್ಲಾನು ನಮ್ಮ ತಾತ, ನಮ್ಮ ಅಜ್ಜಿ ಅವರೆಲ್ಲಾರನು ನೋಡಿದಾಗ ನಮಗೂ ಅವರು ಒಂದು ಸ್ವಲ್ಪ ಅನುಭವ ಸಿಗ್ತಾ ಇತ್ತು ಏನೇನು ಮುಂದೆ ಮಾಡಬಹುದು ನಾವು ಅಂತ. ಸೊ ನಮ್ಮ ಅಜ್ಜಿ ತಾತ ಅವರು ನಮಗೆ ಪ್ರೇರಣೆ ಅಂತ ಹೇಳ್ಬೋದು ನಾನು. ಯಾಕಂದ್ರೆ ಅವರು ಸುಮಾರು ಇಲ್ಲ ಅಂದ್ರೂ ಒಂದು ಅವರು ಅಡಿಕೆ, ತೆಂಗು, ಬಾಳೆ ಮುಂತಾದವನ್ನ ಬೆಳೆದಿರ್ತಾರೆ ಅವರು. ನಾವು ಅದನ್ನ ದಿನ ನೋಡ್ತಿರ್ತೀವಿ, ಊರಿಗೆ ಹೋದಾಗೆಲ್ಲ ನೋಡ್ತಾ ಇದ್ವಿ. ನಾನು ಸಣ್ಣವನಾಗಿದ್ದಾಗಿಂದನು ಹಸು ಜೊತೆನೆ ಬೆಳ್ಕೊ ಬಂದವನು. ಸೊ ಅವಾಗ ಹಸು ಸಾಕಿದ್ರೆ ಒಂದು ನಮ್ಮ ಕುಟುಂಬದಲ್ಲಿ ಒಂದು ಫಿನಾನ್ಷಿಯಲ್ ಆಗಿ ಇಂಪ್ರೂವ್ ಆಗಬಹುದು ಅಂತ ಒಂದು ಬಂತು. ಮತ್ತೆ ಹಸು ಸಾಕೋದು ಒಂದ್ ಸ್ವಲ್ಪ ಹಸು ಕಂಡ್ರೆ ಇಷ್ಟ ಶುರು ಆಯ್ತು ನಂಗೆ, ತುಂಬಾ ಅದ್ರ ಮೇಲೆ ಕಾಳಜಿ ಮತ್ತೆ ಅದ್ರ ಹಸು ಸಾಕಿರೋ ತುಂಬಾ ಇಷ್ಟ ಶುರು ಆಯ್ತು. ಸೊ ಜೊತೆಗೆ ಹಾಗೆ ಒಂದ್ರಿಂದ ನಮ್ಮ ಮನೇಲಿ ಮೊದಲು ಸುಮಾರು ಇಲ್ಲ ಅಂದ್ರೂ 40 ವರ್ಷದಿಂದ ನಾನಿನ್ನು ಹುಟ್ಟಿರಲಿಲ್ಲ ಅನ್ಸುತ್ತೆ, ಅವಾಗಿಂದನು ಹಸು ಶುರು ಆಗಿತ್ತು, ಹಸು ಡೈರಿ ಅದೆಲ್ಲ. ಸೊ ಅವಾಗ ಅಲ್ಲಿ ಮನೆಗೆ ಮಾರಾಟ ಮಾಡುವಂತದ್ದು ನಾವು ಶುರು ಮಾಡಿದ್ವಿ. ನಾನಿನ್ನು ಸಣ್ಣವನ ಅನ್ಸುತ್ತೆ, ಮೋಸ್ಟ್ಲಿ ಒಂದು 1ನೇ ಕ್ಲಾಸ್ 2ನೇ ಕ್ಲಾಸ್ ಇದ್ದಾಗಿಂದನು ನಮ್ಮನೇಲಿ ನಮ್ಮ ಅಮ್ಮ ನಮ್ಗೆ ಅವನ ಕೈನಲ್ಲಿ, ನಾವು 3 ಜನ ಮಕ್ಕಳು, 3 ಜನಕ್ಕೂ ಚಿಕ್ಕ ವಯಸ್ಸಲ್ಲಿ ಇದ್ರು ತುಂಬಾ ಚಿಕ್ಕರಿಂದ ತುಂಬಾ ಕಷ್ಟಪಟ್ಟಿದೀವಿ ಅವಾಗ. ಸೊ ಮಳೆ ಬರ್ತಾ ಇರ್ಲಿ ಏನ್ ಬರ್ತಾ ಇರ್ಲಿ ಮನೆಗೆ ಹಾಲು ಕೊಟ್ಬಿಟ್ಟು ನಾವು ಸ್ಕೂಲ್ಗೆ ಹೋಗ್ತಾ ಇದ್ವಿ. ಹಸುಗೆ ಹುಲ್ಲು ಹಾಕೋದಾಗ್ಲಿ ಇಲ್ಲ ಅದ್ರ ಸಗಣಿ ಕೊಟ್ಟಿಗೆ ತೊಳೆಯೋದಾಗ್ಲಿ ಸೊ ಅದನ್ನ ಮೂರು ಜನನೂ ತುಂಬಾ ಕಷ್ಟದಿಂದ ಬಂದು ನಾವು ಮೇಲ್ ಬಂದ್ವಿ. ಸೊ ಹಾಗೇನೆ ನಮ್ಮನೇಲಿ ನಮ್ಮಅಮ್ಮ ನಮ್ಮ ತಂದೆ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ ನಮ್ಮನ್ನ ಬೆಳೆಸೋದಕ್ಕೆ. ಸೊ ಹಸುವಿಂದ ನಾವು ಇಂಪ್ರೂವ್ ಆದ್ವಿ, ಹಸುವಿಂದ ನಮ್ಮ ನಮ್ಗೆ ಬದುಕು ಕಟ್ಕೊಟ್ಟಿದೆ ಹಸು. ಸೊ ಆದ್ರಿಂದ ನನ್ನ ಲೈಫು ನಮ್ಮ ಮನೆ ಇದೆಲ್ಲಾನು ಕಟ್ಟಿದ ಹಸು. ಸೊ ಆದ್ರಿಂದ ನನಗೆ ಹಸುನ ಯಾವುದೇ ಕಾರಣಕ್ಕೂ ಬಿಡಬಾರ್ದಂತ ನನ್ನ ಮನ್ಸಲ್ಲಿ ಬಂತು. ಸೊ ಆದ್ರಿಂದ ನಾನು ಹಸುನ ಬಿಟ್ಟಿಲ್ಲ, ಈಗ್ಲೂ ಹಸು ಸಹ ಬಿಟ್ಟಿಲ್ಲ. ಮತ್ತೆ ಜನಕ್ಕೆ ಮೇನ್ ಪಬ್ಲಿಕ್ಗೆ ಒಂದು ಒಳ್ಳೆ ಹಾಲನ್ನ ಕೊಡಬೇಕು ಅಂತ, ಅಂದ್ರೆ ಡೈರೆಕ್ಟ್ ನಾವು ಕಸ್ಟಮರ್ಗೂ ಕೊಡ್ತಾ ಇದ್ವಿ. ಸೊ ಯಾವುದೇ ಪ್ರಿಸರ್ವೇಟಿವ್ಸ್ ಇಲ್ಲದೆ, ಯಾವುದೇ ಬೇರೆ ಕೆಮಿಕಲ್ಸ್ ಹಾಕದೆ ಹಾಲ್ಗೆ ಹಸುವಿಂದ ನೇರವಾಗಿ ಜನರಿಗೆ ಕೊಡೋಂಥದ್ದನ್ನ ನಾವು ಮಾಡ್ತಿದ್ವಿ. ಕೊಡ್ತಿದ್ದಂತ ಹಾಲಿನಿಂದ ಸುಮಾರು ಜನ ಬೆಣ್ಣೆ ಎಲ್ಲ ತುಪ್ಪ ಎಲ್ಲ ತೆಗಿತಾ ಇದ್ರು. ನಮ್ಮ ಹಸುವಿನ ಹಾಲು ಅಂತ ಕ್ವಾಲಿಟಿ ಇತ್ತು ಅವಾಗಿಂದನು, ಈಗಲೂ ಅದನ್ನೇ ಮೇಂಟೈನ್ ಮಾಡ್ತಾ ಇದೀವಿ. ಸೊ ಆದ್ರಿಂದ ನನಗೆ ಈ ಹಸು ಬಗ್ಗೆ ತುಂಬಾ ಕಾಳಜಿ ಬಂತು, ಹಾಗೆ ಇಂಪ್ರೂವ್ ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ಹಾಗಾಗಿ ಈಗ 30 ಹಸುಗಳು ಭೂಮಿಯಲ್ಲಿ ನಾವು ನೋಡಬಹುದು. ಅಂದ್ರೆ ನಗರದಲ್ಲಿ ಇದ್ದಂತಹ ಈ ಪಶುಪಾಲನಾ ಚಟುವಟಿಕೆಗಳನ್ನ ನೀವು ನಿಮ್ಮ ವರ್ಕೌಟ್ಗೆ ಸ್ಥಳಾಂತರಿಸಿದ್ರಿ, ಅಲ್ಲೇ ಮನೆ ಮಾಡಿದ್ರಿ. ಹಸು ಜೊತೆಗೆ ಇನ್ನು ಏನೆಲ್ಲ ನೋಡಬಹುದು ನಿಮ್ಮ ಒಂದು ವರ್ಕೌಟ್ ನ ನಿಮ್ಮ ಮನೆ ಹತ್ರ ಬಂದ್ರೆ? ಸರ್, ಹಸು ಜೊತೆ ನಾವು ಕೋಳಿ ಹಾಗೆ ಟಗರು ಶುರು ಮಾಡಿದೀನಿ. ಸೊ ಕೋಳಿ ಅವಾಗಿಂದನೂ ಮಾಡ್ತಿದ್ವಿ, ಸಣ್ಣ ಪ್ರಮಾಣದಲ್ಲಿ ಮಾಡ್ತಿದ್ವಿ. ಇವಾಗ ನಾವೇ ಅದನ್ನ ಮರಿ ಮಾಡಿಸಿ, ಅಂದ್ರೆ ನ್ಯಾಚುರಲ್ ಆಗಿ, ಯಾವುದೇ ಇನ್ನ ಫಾರಂ ನಾಟಿ ಅಂತ ಬರುತ್ತೆ ಆ ಕೋಳಿ ಇಲ್ಲದೆ ಒರಿಜಿನಲ್ ನಾಟಿನೇ ಬೆಳೆಸಿ ಇವಾಗ ಅದನ್ನ ಮಾರಾಟನೂ ಮಾಡ್ತೀನಿ, ಅದರ ಮೊಟ್ಟೆ ಸಹ ಮಾರಾಟ ಮಾಡ್ತಾ ಇದೀವಿ. ಮತ್ತೆ ಟಗರುಗಳು ಒಂದು ವರ್ಷಕ್ಕೆ ಒಂದು 10-20 ಟಗರುಗಳನ್ನ ಮಾರಾಟ ಮಾಡ್ತಾ ಇದೀನಿ. ಅಂದ್ರೆ ಸ್ವಲ್ಪ ಖರ್ಚು ವೆಚ್ಚ ಎಲ್ಲ ಇರುತ್ತೆ, ಆದ್ರೂ ಸಹ ಸಾಕಬೇಕು ಅಂದ್ರೆ ಹೈನುಗಾರಿಕೆಯಲ್ಲಿ ತೊಡಗಿಸ್ಕೋಬೇಕು ಅಂತ ಹಂಬಲ ಇರೋದ್ರಿಂದ ಹಾಗೆ ಅದನ್ನ ಕಂಟಿನ್ಯೂ ಮಾಡ್ತಾ ಇದೀವಿ ಸರ್. ಮೋಹನ್ ಕುಮಾರ್, ನಿಮ್ಮ ಹತ್ರ ಮಾಡಕ್ಕೆ ಕೆಲಸ ಇತ್ತು ಅಲ್ವಾ, ಉದ್ಯೋಗ ಇತ್ತು, ಹಾಗಾಗಿ ಉದ್ಯೋಗದ ಒಂದು ತೊಂದರೆ ಏನು ನಿಮಗಿರ್ಲಿಲ್ಲ. ನಿಮಗಿದ್ದು ಪರಂಪರೆಯಿಂದ ಬಂದಿರುವಂತ ಇದನ್ನ ಉಳಿಸ್ಕೊಂಡು ಹೋಗ್ಬೇಕು ಅಂತ ಹಾಗಿದ್ದು ಕೆಲವೊಂದು ತರಬೇತಿಗಳನ್ನ ನೀವು ಪಡ್ಕೊಂಡ್ರಿ. ಹೇಳಿ, ಏನೆಲ್ಲ ತರಬೇತಿಗಳನ್ನ ಪಡ್ಕೊಂಡ್ರಿ? ಕೋಳಿ ಸಾಕಣೆ ಕುರಿತಾಗಿ ಏನೆಲ್ಲ ತರಬೇತಿ ಪಡ್ಕೊಂಡ್ರಿ? ಕುರಿ ಸಾಕಣೆ, ಟಗರು ಸಾಕಣೆ, ಒಂದು ಸೂಕ್ಷ್ಮಗಳು ಇದನ್ನೆಲ್ಲ ನೀವು ಕಲಿತಿದ್ದು ಹೇಗೆ? ಕೋಳಿ ಸಾಕಣೆ ತರಬೇತಿಯಲ್ಲಿ ನಾನು ಗೌರ್ಮೆಂಟ್ ಇಂದ ಏರ್ಪಡಿಸಲಾಗಿದ್ದ ತರಬೇತಿಯನ್ನ ನಾನು ಅಟೆಂಡ್ ಮಾಡಿದ್ದೀನಿ. ಸೊ ಅದರಲ್ಲಿ ಯಾವ ತರ ಕೋಳಿ ಸಾಕಬೇಕು, ಹೇಗೆ ಬ್ರೂಟಿಂಗ್ ಯಾವಾಗ ಮಾಡಬೇಕು, ಅದಕ್ಕೆ ಆಹಾರ ಏನೇನು ಕೊಡಬೇಕು, ಅದಕ್ಕೆ ವ್ಯಾಕ್ಸಿನೇಷನ್ ಯಾವಾಗ ಮಾಡಿಸ್ಬೇಕು ಅಂತದೆಲ್ಲಾನು ಟ್ರೈನಿಂಗ್ ತರಬೇತಿ ತಗೊಂಡಿದ್ದೀನಿ. ಅದ್ರ ಬಗ್ಗೆ ನಿಮ್ಗೆ ಹೇಳ್ಬೇಕಂದ್ರೆ, ಮೊದಲನೇ ದಿನದ ಮರಿಯನ್ನ ನಾವು ಕೋಳಿ ಮರಿಯನ್ನ ತಗೊಂಡ್ಬಂದಾಗ ಅದಕ್ಕೆ ಬ್ರೂಡಿಂಗ್ ಅಂತ ಹೇಳ್ತಾರೆ. ಬ್ರೂಡಿಂಗ್ ಅಂತ ಅಂದ್ರೆ ಶಾಖವಾಗಿರ್ಬೇಕು ಮರಿಗಳು. ಸೊ ಮಿನಿಮಮ್ ಇಲ್ಲಾಂದ್ರೆ ಒಂದು 20 ಅದಕ್ಕೆ ಮರಿಗೆ ಶಾಖ ಕೊಡಬೇಕು. ಸೊ ಅದಕ್ಕೆ 100 ಕ್ಯಾಂಡಲ್ ಬಲ್ಬ್ ಅವಶ್ಯಕತೆ ಇರುತ್ತೆ. ಹಳ್ಳಿ ಸೈಡ್ ನಲ್ಲಿ ಕರೆಂಟ್ ಹೋಗೋದು ಸರ್ವೇ ಸಾಮಾನ್ಯ, ಆದ್ರಿಂದ ನಾವು ಅದಕ್ಕೆ ಬೇಕಾದಂತಹ ಬೇರೆ ಆಲ್ಟರ್ನೇಟಿವ್ ಸೊಲ್ಯೂಷನ್ಸ್ ಅಂದ್ರೆ ಇಜಲು ಇಂದ ಕಾವು ಕೊಡುವಂತದಾಗ್ಲಿ, ಅಲ್ಲ UPS ಇದ್ರೆ ಒಳ್ಳೇದು, ಅವಾಗ ಮರಿ ಬೆಳವಣಿಗೆ ಅಂದ್ರೆ ಮರಿಗೆ ಏನು ತೊಂದರೆ ಆಗೋದಿಲ್ಲ. ಮರಿಗೆ ಯಾವಾಗ ಕರೆಂಟ್ ಹೋದಾಗ ಶಾಖ ಇಲ್ಲದಾಗ ಮರಿ ಒಂದರ ಮೇಲೆ ಒಂದು ಕೂತಿ ಸಾವು ಸಂಭವಿಸುವಂತದ್ದು ಬಹಳ ಜಾಸ್ತಿ ಇರುತ್ತೆ. ಮೊರ್ಟಾಲಿಟಿ ರೇಟ್ ಜಾಸ್ತಿ ಆಗ್ಬಿಡುತ್ತೆ, ಚಳಿಗೂ ಸಹ ಸಾವನ್ನಪ್ಪುವ ಸಂಖ್ಯೆ ಜಾಸ್ತಿ ಆಗುತ್ತೆ. ಮರಿ ಸಣ್ಣ ಮರಿ ಇದ್ದಾಗ ಅದಕ್ಕೆ ಸ್ಟಾರ್ಟರ್ಸ್ ಅಂತ ಫೀಡ್ ಸಿಗುತ್ತೆ, ಅದನ್ನ ಕೊಡಬೇಕಾಗತ್ತೆ. ಸ್ಟಾರ್ಟಿಂಗ್ ಒಂದು ತಿಂಗಳ ತನಕನಾದ್ರು ಕೊಡಬೇಕಾಗತ್ತೆ ಬೆಳವಣಿಗೆ ಆಗ ತನಕ. ಆಮೇಲೆ ಅದಕ್ಕೆ ಕ್ರಮೇಣವಾಗಿ ನಾವು ಅದಕ್ಕೆ ರಾಗಿ, ಜೋಳ, ಅಕ್ಕಿ ನುಚ್ಚು, ಜೋಳದ ನುಚ್ಚು ಅದನ್ನ ನಾವು ಕೊಡ್ತೀವಿ. ಹಾಗೆ ಸ್ವಲ್ಪ ಅಜೋಲಾ ಕೊಡ್ತೀವಿ, ಮತ್ತೆ ನುಗ್ಗೆ ಸೊಪ್ಪು, ಮತ್ತೆ ಹೊರಗಡೆನೂ ಬಿಡ್ತೀವಿ. ಹೊರಗಡೆ ಕೋಳಿ ಯಾವಾಗ್ಲೂ ಬೆಳಗ್ಗೆಯನ್ನು ಸಂಜೆ ತನಕ ಹೊರಗಡೆ ಇರೋದ್ರಿಂದ ಕೋಳಿಗೆ ಹೊರಗಡೆ ಕೀಟ ಹಾಗೂ ಬೇರೆ ತರಹದ ಸಣ್ಣ ಸಣ್ಣ ಕ್ರಿಮಿಕೀಟಗಳು ಸಿಗುವಂತಹ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಕೋಳಿ ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗ್ತದೆ. ಕೋಳಿಗಳಲ್ಲಿ ಕಾಯಿಲೆ ಸಹ ಬರ್ತಾ ಇರುತ್ತೆ ಅವಾಗವಾಗ. ಸೊ ಅದರಿಂದ ನಾವು ಮುನ್ನೆಚ್ಚರಿಕೆಯಿಂದ ಇರಬೇಕು. ಕೇವಲ ಔಷಧಿಯಿಂದನೇ ನಾವು ಕಾಯಿಲೆನ ವಾಸಿ ಮಾಡಬಹುದು ಅಂತ ಅನ್ಕೊಬಾರದು. ನಾವು ಅದಕ್ಕೆ ಇಮ್ಯುನೋ ಸಿಸ್ಟಮ್ ಅಂದ್ರೆ ಅದಕ್ಕೆ ಬೇಕಾದಂತಹ ರೋಗ ನಿರೋಧಕ ಶಕ್ತಿಯನ್ನು ಉತ್ಪತ್ತಿ ಮಾಡುವಂತಹ ಆಹಾರಗಳನ್ನ ಹಾಕಬಹುದು. ಬೆಳ್ಳುಳ್ಳಿ ಸ್ವಲ್ಪ ಹಾಕಬಹುದು ಅವಾಗವಾಗ, ಅಂದ್ರೆ ಮಜ್ಜಿಗೆ ಜೊತೆ ಬೆಳ್ಳುಳ್ಳಿ ಹಾಕ್ತಾರೆ ಸ್ವಲ್ಪ, ಅಂದ್ರೆ ರೋಗ ನಿರೋಧಕ ಶಕ್ತಿ ಕೋಳಿನಲ್ಲಿ ಹೆಚ್ಚಾಗುತ್ತೆ. ಸೊ ಇದರಿಂದ ಕೆಮಿಕಲ್ ಅಂತ ಅಂದ್ರೆ ಏನಂದ್ರೆ, ಈಗ ನಾವು ಟೆಟ್ರಾಸಿಲಿನ್ ಅಂತ ಪೌಡರ್ ಇರುತ್ತೆ, ಅದು ಆಂಟಿಬಯೋಟಿಕ್ ಇರುತ್ತೆ. ಸೊ ಅದನ್ನ ನಾವು ಅವಾಯ್ಡ್ ಮಾಡಿದಾಗ ಆಗುತ್ತೆ. ಅಂದ್ರೆ ಆದಷ್ಟು ನಾವು ನ್ಯಾಚುರಲ್ ಆಗಿ ಬೆಳೆಸಿದ್ರೆ ಕೋಳಿಗಳನ್ನ ತುಂಬಾ ಉತ್ತಮ. ಜನಗಳಿಗೆ ನಾವು ಕೊಡ್ತಾ ಇರೋದನ್ನು ನಮ್ಗೆ ಒಂದು ಮನ್ಸಿಗೆ ನೆಮ್ಮದಿ ಇರುತ್ತೆ. ನಾವು ಯಾವ್ದೇ ತರಹದ ಕೆಮಿಕಲ್ನ ನಾವು ಕೋಳಿಗಳಿಗೆ ಹಾಕ್ತಾ ಇಲ್ಲ, ಯಾವ್ದೇ ತರದ ಇಂಜೆಕ್ಷನ್ ಅಂದ್ರೆ ಈ ಪೆನ್ಸಿಲಿನ್ ಆಂಟಿಬಯೋಟಿಕ್ಸ್ ನ ನಾವು ಯಾವ್ದು ಕೊಡ್ತಾ ಇಲ್ಲ ಕೋಳಿಗಳಿಗೆ. ಸೊ ಮೊಟ್ಟೆ ಸಹ ನಾವ್ ಏನ್ ತಿನ್ನೋ ಮೊಟ್ಟೆ ಅದ್ರಲ್ಲೂ ಸ್ವಲ್ಪ ಇದೆಲ್ಲ ಸ್ಟ್ರೆಸಸ್ ಬರುತ್ತೆ. ಸೊ ಆದ್ರಿಂದ ನಾವು ಈ ತರದೆಲ್ಲ ಅವಾಯ್ಡ್ ಮಾಡಿದ್ರೆ ಜನಗಳಿಗೂ ಸಹ ಆರ್ಗ್ಯಾನಿಕ್ ಮೊಟ್ಟೆ ಇಲ್ಲ ಆರ್ಗ್ಯಾನಿಕ್ ಕೋಳಿನ ಕೊಡಬಹುದು. ಇದರಿಂದ ಸುಮಾರು ಕಾಯಿಲೆಗಳು, ಜನರಿಗೆ ಉತ್ಪತ್ತಿ ಆಗುವ ಕಾಯಿಲೆಗಳನ್ನ ನಾವು ಕಮ್ಮಿ ಮಾಡಬಹುದು. ಎಷ್ಟು ಕೋಳಿ ತಂದ್ರೆ ಮೊದಲನೇ ಸಲ? ಸರ್, ಮೊದಲನೇ ಸಲ ನಾನು ಒಂದು 10 to 20 ಕೋಳಿ ತಂದಿದ್ವಿ. ಇದು ನಾವು ನಮ್ಮ ಊರಿಂದ ತಂದ್ವಿ, ಮಂಡ್ಯ ಡಿಸ್ಟಿಕ್ ಅಲ್ಲಿಂದ ತಂದ್ವಿ. ಇನ್ನೊಂದು ವಿಷಯ ಏನ್ ಹೇಳ್ಬೇಕಂದ್ರೆ, ಈ ಕೋಳಿ ನಮ್ಮನೆಯಲ್ಲಿ ಅದ್ರ ಪೀಳಿಗೆ ಹೇಳಿದ್ರೆ ನೀವು ಆಶ್ಚರ್ಯ ಪಡ್ತೀರಾ. ಯಾಕಂದ್ರೆ ಈ ಕೋಳಿ ಪೀಳಿಗೆ ನಾವು ತಂದಿದ್ದು ಸುಮಾರು ನನಗೆ ತಿಳಿದ ಮಟ್ಟಿಗೆ ನಾನು 7ನೇ ಕ್ಲಾಸ್ ಇದ್ದಾಗ ತಂದಿದ್ರೆ ಆಲ್ಮೋಸ್ಟ್ 20-25 ಹಿಂದೆ, ಈ 22 ಹಿಂದೆ ಕೋಳಿ ತಂದಿದ್ದು. ಆ ಕೋಳಿನಲ್ಲಿ ಪೀಳಿಗೆಯಲ್ಲಿ ಅಂದ್ರೆ ಕಾಯಿಲೆ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಬಟ್ ಕೋಳಿಗಳು ಪೀಳಿಗೆನಲ್ಲಿ ಹಂಗೆ ಉಳ್ಕೊಂಡು ಸೊ ಅದೇ ಪೀಳಿಗೆನು ಹಿಂಗೆ ಹಾಗೇನೆ ಕಂಟಿನ್ಯೂ ಆಯ್ತು ಇವಾಗ್ಲೂ. ಅಂದ್ರೆ ಇವಾಗ ಹೊರಗಡೆ ನಾವು ಮರಿ ತರ್ಬೇಕಾದ್ರೆ ಒಂದೊಂದ್ಸಲಿ ತರ್ತೀವಿ, ಬಟ್ ಕೋಳಿ ಅವಾಗಿಂದನು ಹಾಗೆ ಇದೆ ಸರ್. ಸೊ ಈಗ 20 ಅದರಲ್ಲಿ ನಾವು ಈಗ ಮೊಟ್ಟೆಗೆ ಒಂದೊಂದು ಕೋಳಿ ಕಮ್ಮಿ ಅಂದ್ರೂ 15 ಮೊಟ್ಟೆ ಅಂತೂ ಇಡುತ್ತೆ ಒಂದ್ಸಲಿಗೆ. ಸೊ ಅದಕ್ಕೆ ಹಾವು ಕೂತ್ಕೊಂಡಾಗ ಅದರಲ್ಲೇ ಒಂದು ಮಿನಿಮಮ್ 10 ಮರಿ ಆದ್ರೂ. ಸೊ ಕೊನೆಯಲ್ಲಿ ನಮ್ಗೆ 7-8 ಮರಿ ಉಳಿಯುತ್ತೆ, ದೊಡ್ಡದಾಗ 7-8 ಮರಿನಾರು ಉಳಿಯುತ್ತೆ. ಸೊ ಅದರಿಂದ ಸೊ ಇದೇನಂದ್ರೆ ಒಂಥರ ರೆಕರಿಂಗ್ ಡೆಪಾಸಿಟ್ ತರ. ಸೊ ಆದಷ್ಟು ನಾವು ಏನೇನು ಇದರಲ್ಲಿ ಮುನ್ನೆಚ್ಚರಿಕೆ ವಹಿಸ್ಬೇಕಂದ್ರೆ, ನಮ್ಮ ಸುತ್ತಮುತ್ತ ಬೇಲಿನ ಭದ್ರ ಮಾಡ್ಕೋಬೇಕು. ಬೇಲಿಯನ್ನ ಭದ್ರ ಮಾಡ್ಕೊಂಡ್ರೆ ಈ ಹೊರಗಡೆಯಿಂದ ಬರುವಂತ ನಾಯಿ ಮುಂಗುಸಿಯನ್ನ ಅವಾಯ್ಡ್ ಮಾಡಿದಾಗ ಮೊರ್ಟಾಲಿಟಿ ರೇಟ್ ಕಮ್ಮಿ ಆಗುತ್ತೆ. ಸೊ ರೈತರು ಇದರಿಂದ ಲಾಭ ಪಡಿಬಹುದು, ಇಲ್ಲ ಅಂದ್ರೆ ನಷ್ಟ ತುಂಬಾ ಜಾಸ್ತಿ ಆಗುತ್ತೆ. ಒಂದು ಕೋಳಿ ಹೋದ್ರೆ ಅದ್ರಲ್ಲಿ ಮೊಟ್ಟೆ ಇಡೋ ತಿರ್ಗಿ ಅದು ಮರಿ ಮಾಡುವಂತಹ ಅದೆಲ್ಲ ನಮ್ಗೆ ಸಿಗೋಲ್ಲ. ಇನ್ನು ಕುರಿ ಟಗರು, ಇದಕ್ಕೂ ಏನಾದ್ರೂ ಹಿನ್ನೆಲೆ ಇದೆಯಾ ಅಥವಾ ನೀವು ಒಂದು ಕುತೂಹಲದಿಂದ ಇದನ್ನ ಸಾಕಣೆ ಶುರು ಮಾಡಿದ್ರ? ಸರ್, ಇದಕ್ಕೂ ಹಿನ್ನೆಲೆ ಇದೆ. ಇದನ್ನು ಸುಮಾರು ವರ್ಷಗಳಿಂದ ನಾವು ಮನೆಯಲ್ಲಿ ಒಂದ 8 ಟಗರಷ್ಟು ವರ್ಷ ಸಾಕ್ತಾ ಇದ್ವಿ. ಸೊ ಜಾಗ ಅಲ್ಲಿ ಕಮ್ಮಿ ಇರೋದ್ರಿಂದ ಒಂದ್ 7-8 ಹಾಗೆ ಸಾಕ್ತಾ ಇದ್ವಿ. ವರ್ಷಕ್ಕೆ ಒಂದ ಹೊರಗಡೆಗೆ ಒಂದ್ 4-5 ಮಾರಿ ಇನ್ನೆರಡು ನಮ್ಮ ಹಬ್ಬ ಏನಾರ ಬಂದ್ರೆ ಅದಕ್ಕೆ ನಾವು ಯೂಸ್ ಮಾಡ್ತಿದ್ವಿ. ಅದೇ ಬಕ್ರಿ ಟೈಮ್ ನಲ್ಲಿ ಸೇಲ್ ಆಗ್ತಿದ್ ಜಾಸ್ತಿ ಟಗರುಗಳು. ನನ್ಗೆ ಕುರಿ ಸಾಕಾಣೆ ಬಗ್ಗೆ ಅನುಭವ ಇರೋದ್ರಿಂದ ಸೊ ಇದರಲ್ಲಿ ನಷ್ಟ ಅಷ್ಟು ಆಗಲ್ಲ ಅಂತ ಅನ್ಕೊಂಡು ನಾವು ಸ್ಥಳೀಯವಾದಂತಹ ಕುರಿಗಳನ್ನ ಬಳಸಿದ್ರೆ ಬಾರಿ ಉತ್ತಮ. ಬಂಡೂರ್ ಅಂತ ಹೇಳ್ತಾರೆ, ಬಟ್ ಬಂಡೂರ್ಗಿಂತ ನಮ್ಮ ಸ್ಥಳೀಯವಾದ ಕಿರ್ಗಾಲ್ ಸಂತೆನಲ್ಲಿ ಸಿಗುವಂತಹ ಕಿರ್ಗಾಲ್ ಮರಿಗಳು, ಸ್ಥಳೀಯ ಮರಿಗಳನ್ನ ಯೂಸ್ ಮಾಡಿದ್ರೆ ಅದಕ್ಕೆ ರೋಗ ನಿರೋಧಕ ಶಕ್ತಿ ತುಂಬಾ ಜಾಸ್ತಿ ಇರುತ್ತೆ. ಸೊ ಅದು ಯಾವುದೇ ಕಾರಣಕ್ಕೂ ರೋಗ ಬಂದಾಗ ತಡೆಯುವಷ್ಟು ಶಕ್ತಿ ಇರುತ್ತೆ ರೋಗ ಏನಾರ ಬಂದ್ರೆ. ಬಟ್ ಬಂಡೂರ್ ಕುರಿನಲ್ಲಿ ಹಾಗಿಲ್ಲ. ಸೊ ಅದು ಸಡನ್ ಆಗಿ ಡೆತ್ ಆಗೋ ಚಾನ್ಸಸ್ ಇರುತ್ತೆ ಬಂಡೂರ್ ಕುರಿನಲ್ಲಿ. ಸೊ ನಾನ್ ರೈತರು ಕೇಳ್ಕೊಳ್ಳೋದು ಹೀಗೆ, ಈ ಬಂಡೂರ್ನ ಕುರಿಬೇಕು ಮರಿಬೇಕು ಅಂತ ಅದಕ್ಕೆ 10,000, 20,000, 30,000 ಕೊಟ್ಟಿ 50,000 ಕೊಟ್ಟಿ ತರ್ತಾರೆ. ಅದ್ರ ಬದಲು ನಮ್ಮಲ್ಲಿ ಇರುವಂತಹ ಸ್ಥಳೀಯ ಕುರಿಗಳನ್ನ ನೀವು ಸಾಕಿದ್ರೆ ಉತ್ತಮ ಅಂತ ಹೇಳ್ಬೋದು ನಾನು. ಮತ್ತೆ ಇನ್ನೊಂದು ಏನ್ ಹೇಳ್ಬೇಕಂದ್ರೆ, ಇದರಲ್ಲಿ ಆದಾಯ ನೋಡ್ಬೇಕಂದ್ರೆ ನೀವು ಒಂದ 5 ಟಗರು ಅಂದ್ರೆ ಒಬ್ರು ಮನೆಯಲ್ಲಿ ನಿರ್ವಹಣೆ ಮಾಡೋಂತ ರೈತ ಕುಟುಂಬದಲ್ಲಿ ಸಣ್ಣದಾಗಿ ಮಾಡುವಂತವ್ರು ಒಂದ್ 5-10 ಟಗರಾದ್ರು ಓಕೆ, ಅದನ್ನ ಮಾಡಬಹುದು. ನಿಮ್ಮ ಜಮೀನಲ್ಲಿ ಸುತ್ತಮುತ್ತ ಅದನ್ನ ಬೆಳಗ್ಗೆಯಿಂದ ಒಂದ 3 ಗಂಟೆ ಟೈಮ್ ಮೇಯಿಸಿದ್ರೆ ಅಷ್ಟು ಸಾಕು ಅದಕ್ಕೆ. ಅವ್ನು ಆಮೇಲೆ ಮನೇಲಿ ಬಂದು ಸ್ವಲ್ಪ ಅದು ಹುಲ್ಲು ಹಾಕೊಂಡ್ರೆ ಅದನ್ನ ನಿರ್ವಹಣೆ ಮಾಡಬಹುದು. ಇನ್ನೊಂದೇನಂದ್ರೆ, ಟಗರುಗಳನ್ನೇ ನೀವು ತಂದು ಸಾಕಿದ್ರೆ ಉತ್ತಮ ಅಂತ ಅನ್ಸುತ್ತೆ. ಯಾಕಂದ್ರೆ ನೀವು ಹೆಣ್ಣು ಕುರಿನ ತಂದಾಗ ಅದು ಮರಿ ಹಾಕತ್ತೆ, ತಿರ್ಗಾ ಅದಕ್ಕೆ ನೀವು ಸಾಕುವಂತಹ ಖರ್ಚು ವೆಚ್ಚ ಎಲ್ಲ ನೋಡಿದ್ರೆ ಇನ್ನೂ ಜಾಸ್ತಿ. ಯಾಕಂದ್ರೆ ನೀವು ಮನೇಲಿ ಸಾಕಿರೋದ್ರಿಂದ, ಮನೇಲೇ ಸಾಕ್ತಾ ಇರೋದ್ರಿಂದ ಅಷ್ಟು ಖರ್ಚಾಗತ್ತೆ. ನೀವೇನಾದ್ರೂ ಇನ್ನೂ ಸ್ವಲ್ಪ ಜಾಸ್ತಿಯಾಗಿ ಮಾಡಬೇಕು, ನಾವು ಇನ್ನೂ ಕುರಿಗಳ ಸಂಖ್ಯೆ ಜಾಸ್ತಿ ಮಾಡ್ತೀವಿ ಅನ್ನೋದಾದ್ರೆ, ನೀವು ಬಯಲಿಗೆ ಹೊರಗಡೆ ಗದ್ದೆ ಹೊಲದಲ್ಲಿ ಮೇಯಿಸೋದಾದ್ರೆ ಆ ಹೆಣ್ಣು ಕುರಿ ಎಲ್ಲಾನು ಸಾಕಬಹುದು. ನೀವು 100 ಕುರಿ 200 ಕುರಿ ತನಕನು ನೀವು ಮೇಯಿಸಬಹುದು. ಆದ್ರೆ ಕಮ್ಮಿ ಕುರಿಗಳನ್ನ ಸಾಕ್ತೀವಿ ಅಂದಾಗ ಗಂಡು ಕುರಿಗಳನ್ನ ನೀವು ಆಯ್ಕೆ ಮಾಡ್ಕೊಳ್ಳೋದು ತುಂಬಾ ಉತ್ತಮ. ಯಾಕೆಂದ್ರೆ ನೀವು 6-7 ತನಕ ಸಾಕಿ ಅದನ್ನ ಒಳ್ಳೆ ಬೆಲೆಗೆ ಮಾರಬಹುದು. ಇಲ್ಲ ಅಂದ್ರೆ ನೀವು ಮನೇಲಿ ಬರೀ ಸಾಕೋದು ಬರೀ 4-5 ಅಂದ್ರೆ ಹೆಣ್ಣು ಕುರಿ ಸಾಕಿ ತಿರ್ಗಾ ಮರಿ ಹಾಕತ್ತೆ, ತಿರ್ಗಾ ಮರಿನ ನೀವು ದೊಡ್ಡ ಮಾಡ್ಬೇಕು, ಅಷ್ಟೇ ಖರ್ಚು ವೆಚ್ಚ ಜಾಸ್ತಿ ಆಗುತ್ತೆ. ಸೊ ಇದು ನನ್ನ ಅನಿಸಿಕೆ, ಬೇರೆ ರೈತರು ಬೇಜಾರು ಮಾಡ್ಕೊಬಾರದು. ಅಂದ್ರೆ ಇದು ನನ್ನ ಅನಿಸಿಕೆ, ನಾನು ಖರ್ಚು ವೆಚ್ಚ ಎಲ್ಲ ಲೆಕ್ಕ ಹಾಕಿದಾಗ ನನಗೆ ಸಿಕ್ಕಿದಂತಹ ಮಾಹಿತಿ ಇದು. ಮೋಹನ್ ಕುಮಾರ್, ಈ ಮಧ್ಯ ನಿಮಗೆ ಭತ್ತ ಬೆಳಿಬೇಕು ಅಂತ ಅನ್ನಿಸ್ತು, ಇದಕ್ಕೇನ್ ಪ್ರೇರಣೆ? ಸರ್, ಈ ಭತ್ತ ಬೆಳೆಯೋದಕ್ಕೆ ನಮ್ಮ ಶ್ರೀಮತಿ ಪ್ರಾರ್ಥನಾ ಅವರು ಪ್ರೇರಣೆ ನನಗೆ. ಯಾಕಂದ್ರೆ ಇವಾಗ ನೀವು ನೋಡ್ತಾ ಇರಬಹುದು, ನಾವು ರೈತರುಗಳು ಇವಾಗ ಭತ್ತ ಬೆಳಿಬೇಕಾದ್ರೆ ಕಳೆನಾಶಕ ಔಷಧಿಯನ್ನ ಸಿಂಪರಣೆ ಮಾಡ್ತಾರೆ ತುಂಬಾ ಜನ. ರೌಂಡ್ ಅಪ್ ಕಳೆನಾಶಕ ಇನ್ನು ಬೇರೆ ಬೇರೆ ಇದೆ. ಸೊ ಈ ಕಳೆನಾಶಕ ಔಷಧಿಯಿಂದ ಹೇಗೆ ಆದ್ರೂ ನೀವು ಸಿಂಪಡಿಸಿದಾಗ ಭತ್ತದಲ್ಲಿ ಉಳ್ಕೊಂಡ್ಬಿಡುತ್ತೆ. ಸೊ ಭತ್ತದಲ್ಲಿ ಉಳ್ಕೊಂಡಾಗ ಏನಾಗುತ್ತೆ ಅಂದ್ರೆ ಅದು ಆಹಾರವಾಗಿ ನಮ್ಮ ದೇಹ ಸೇರುತ್ತೆ. ಇದು ಕ್ಯಾನ್ಸರ್ ಕಾಸಿಂಗ್ ಏಜೆಂಟ್, ಅಂದ್ರೆ ಮನುಷ್ಯನಲ್ಲಿ ಕ್ಯಾನ್ಸರ್ ನ ಉತ್ಪತ್ತಿ ಮಾಡುವಂತಹ ಅಂಶಗಳು ಇದರಲ್ಲಿ ಇದೆ ಅಂತ ಅಮೆರಿಕಾದಲ್ಲೂ ಇದನ್ನ ಬ್ಯಾನ್ ಮಾಡಿದ್ದಾರೆ. ಬಟ್ ನಮ್ಮ ಭಾರತದಲ್ಲಿ ಇದು ಇನ್ನೂ ರೈತರಿಗೆ ಇದರ ಬಗ್ಗೆ ಪೂರ್ತಿ ಮಾಹಿತಿ ಇಲ್ಲದೆಯೋ ನಾವು ಬಳಸ್ತಾ ಇದೀವಿ. ಬಟ್ ನಾನು ಕೇಳ್ಕೊಳ್ಳೋದು ರೈತರಲ್ಲಿ, ನಾನು ಏನ್ ಕೇಳ್ಕೊತಾ ಇದ್ದೀನಿ ಅಂದ್ರೆ, ಈ ಕಳೆನಾಶಕ ಔಷಧಿಯನ್ನ ಆದಷ್ಟು ಕಡಿಮೆ ಮಾಡೋದಕ್ಕೆ ಕೇಳ್ಕೊತಾರೆ. ನನಗೆ ಅರ್ಥ ಆಗುತ್ತೆ, ರೈತರ ಕಷ್ಟನೂ ಇದೆ. ಯಾಕಂದ್ರೆ ಈ ಕೂಲಿ ಆಳು ಸಿಗೋದು ತುಂಬಾ ಕಷ್ಟ ಇದೆ, ಅದಕ್ಕೆ ಈಗ ಕಳೆ ಕೀಳಿಸ್ಬೇಕಂದ್ರೆ ಕೂಲಿ ವೆಚ್ಚ ತುಂಬಾ ಜಾಸ್ತಿ ಇದೆ. ಇವಾಗ ಇದ್ರ ಬಗ್ಗೆ ಸರ್ಕಾರದಲ್ಲೂ ನಾನು ವಿನಂತಿ ಮಾಡೋದೇನಂದ್ರೆ, ರೈತರಿಗೆ ಬೇರೆ ಪರ್ಯಾಯ ವ್ಯವಸ್ಥೆ ಏನಾದ್ರು ಮಾಡಬೇಕು. ಈ ಕೂಲಿ ಕೆಲಸದ ವೆಚ್ಚನೂ ತುಂಬಾ ಜಾಸ್ತಿ ಆಗಿದೆ ಇವಾಗ. ಆದ್ರಿಂದ ರೈತರೆಲ್ಲ ಏನ್ ಮಾಡ್ತಿದ್ದಾರೆ, ಕಳೆನಾಶಕ ಔಷಧಿಯನ್ನ ಸಿಂಪಡಣೆ ಮಾಡೋದು ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ನಾವೇನ್ ಅನ್ಕೊಂಡ್ವಿ, ಬೆಳೆಯೋದಿಕ್ಕೆ ಸಾಧ್ಯನೇ ಇಲ್ವಾ, ಕಳೆನಾಶಕ ಓಡಿದೆ, ಬರೀ ಗೊಬ್ಬರ ಹಾಕಿ ಯೂರಿಯಾ ಮತ್ತೆ ಇಪ್ಪತ್ತಿಪ್ಪತ್ತು ಅಂತಹ ಏನು ಫರ್ಟಿಲೈಸರ್ಸ್ ಹಾಕ್ತೆ ಅಂದ್ರೆ ಕೆಮಿಕಲ್ ಫರ್ಟಿಲೈಸರ್ಸ್ ಏನು ಹಾಕದೆ ಬೆಳೆಯೋಕ್ ಆಗಲ್ವಾ ಅಂತ ಅನ್ಕೊಂಡು ನಾವು ಈ ಸಿದ್ಧ ಸಣ್ಣ ಅಂತ, ಅದು ನಮ್ಮ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದ್ರೆ ಕುಮಾರಸ್ವಾಮಿ ಸರ್ ಅಂತ ಇದ್ದಾರೆ, ಅವರಿಂದ ನಾವು ಅವ್ರಿಗೆ ಕರೆ ಮಾಡಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಅವ್ರ ಹತ್ರ ನಾವು ಈ ಸಿದ್ಧ ಸಣ್ಣ ಭತ್ತವನ್ನ ನಾವು ತಗೊಂಡ್ವಿ. ನಾನು ನೋಡಿದ ಮಟ್ಟಿಗೆ ಇವಾಗ ಪರವಾಗಿಲ್ಲ, ಅಂದ್ರೆ ತುಂಬಾ ಇಳುವರಿ ಬರದೆ ಹೋದ್ರು. ಈಗ ನನಗೆ ಮನಸ್ಸಿನಲ್ಲಿ ಒಂದು ಸಮಾಧಾನ ಏನಿದೆ ಅಂದ್ರೆ, ನಾನು ಯಾವುದೇ ತರಹದ ಕೆಮಿಕಲ್ ಪೆಸ್ಟಿಸೈಡ್ಸು ಅಥವಾ ಫರ್ಟಿಲೈಸರ್ ಏನು ಹಾಕದೆ ಭತ್ತ ಬೆಳಿಬಹುದು ಅನ್ನೋದು ನನಗೆ ಒಂದು ಅರಿವಾಗಿದೆ ಇವಾಗ. ಸೊ ಆದ್ರಿಂದ ಇದಕ್ಕೆ ಪ್ರೇರಣೆ ನಮ್ಮ ಶ್ರೀಮತಿ ಆದಂತಹ ಪ್ರಾರ್ಥನಾ ಅವರು, ಅವ್ರಿಗೂ ನಾನು ವಂದನೆಗಳನ್ನ ಹೇಳ್ತೀನಿ. ಇದೆಲ್ಲ ಎಲ್ಲಿ ಹೇಗ್ ಕಲ್ತ್ರಿ ಮೋಹನ್ ಕುಮಾರ್? ನಮ್ದು ಕೃಷಿ ಕುಟುಂಬ, ಮೊದಲಿಂದ ಕೃಷಿ ಮಾಡ್ತೇವೆ ನಾವು ಸಣ್ಣದ್ರಿಂದನು. ಈಗ ಊರಿಗೆ ಹೋದಾಗ ಅಲ್ಲೆಲ್ಲ ಭತ್ತ ನಾಟಿ ಮಾಡ್ತಾ ಇದ್ವಿ, ಊರಲ್ಲೆಲ್ಲ ಒಂದ್ ತಿಂಗಳು ಎರಡು ತಿಂಗಳು ಇರ್ತಾ ಇದ್ವಿ ರಜಾ ಇದ್ದಾಗೆಲ್ಲ. ಸೊ ಆ ಟೈಮ್ನಲ್ಲಿ ಭತ್ತ ನಾಟಿ ಮಾಡುವಂತಹ ಸಂದರ್ಭ ಅದೆಲ್ಲ ನಾವು ನೋಡ್ತಾ ಇದ್ವಿ. ಈಗ ಸ್ಕೂಲ್ ಇನ್ನೇನ್ ಶುರು ಆಗುತ್ತೆ ಜೂನ್ ಜುಲೈ ಅಂದಾಗ ಅದಕ್ಕಿಂತ ಮುಂಚೆ ಇರ್ತಾ ಇದ್ವಿ, ಜಮೀನ್ನ ಹೇಗೆ ಹದ ಮಾಡ್ಕೊಂತಾರೆ ಅದೆಲ್ಲ ನೋಡ್ತಿದ್ವಿ. ಮತ್ತೆ ಹಾಗೆ ಇಲ್ಲೂ ಸೋಶಿಯಲ್ ಮೀಡಿಯಾದಲ್ಲಿ ಮತ್ತೆ ಇಲ್ಲಿರೋ ರೈತರುಗಳು ಸುತ್ತಮುತ್ತ ಇರುವಂತಹ ರೈತರುಗಳು ಎಲ್ಲಾರನ್ನು ನಾವು ಹಾಗಾಗಿ ನೋಡ್ತಾ, ಸೊ ಇದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಹೇಗೆ ನಮ್ಮ ಕೊಟ್ಟಿಗೆ ಗೊಬ್ಬರ ಹಾಕಿದ್ರು ಸಹ ಅದಕ್ಕೆ ಬೇಕಾದಂತಹ ಪೋಷಕಾಂಶಗಳು ಸಿಗುತ್ತೆ. ಹಾಗೆ ನಮ್ಮ ಈ ವರ್ಣ ಕೃಷಿ ಇಲಾಖೆಯಿಂದ ಬಹಳ ನಮ್ಗೆ ಪ್ರೋತ್ಸಾಹ ಸಿಕ್ಕಿದೆ ಇದೆಲ್ಲ ಮಾಡೋದಕ್ಕೆ. ಅಲ್ಲಿಂದ ಇನ್ಫಾರ್ಮೇಶನ್ ಅಂದ್ರೆ ಬೇಕಾದಂತಹ ಎಲ್ಲಾ ತರಹದ ಇನ್ಫಾರ್ಮೇಶನ್ ನಮ್ಗೆ ಅವ್ರ ಹತ್ರನೇ ಸಿಕ್ಕಿದೆ, ಹೇಗ್ ಮಾಡಬಹುದು ಹೇಗೆ. ಮತ್ತೆ ಇದೊಂದು ವಾಟ್ಸಪ್ ಗ್ರೂಪ್ ಸಹ ಕ್ರಿಯೇಟ್ ಮಾಡಿದ್ದಾರೆ. ಸೊ ಅದರಲ್ಲಿ ನಮ್ಗೆ ಇನ್ಫಾರ್ಮೇಶನ್ ಅವಾಗವಾಗ ಹೇಗ ನಿರ್ವಹಣೆ ಮಾಡಬಹುದು, ಯಾವ ಬೆಳೆಗೆ ರೋಗ ಬಂದಾಗ ಏನ್ ಔಷಧಿ ಕೊಡಬಹುದು ಅಂತಾನು ನಮ್ಗೆ ಸಿಗ್ತಾ ಇದೆ. ನಾನು ಯಾಕೆ ಇಷ್ಟೆಲ್ಲ ಕೇಳಿದೆ ಅಂದ್ರೆ, ನಿಮ್ಗೆ ಆದ ಒಂದು ಕೆಲಸ ಇತ್ತು, ನಿಮ್ಮ ಒಂದು ಆಸಕ್ತಿಗೆ ನೀವು ಪಡೆದಿರುವಂತಹ ವಿದ್ಯೆಗೆ ತಕ್ಕ ಹಾಗೆ ಒಂದು ಉದ್ಯೋಗ ನಿಮ್ಗೆ ಸಿಕ್ಕಿತ್ತು. ಆದ್ರೂ ಸಹ ಪರಂಪರೆಯಿಂದ ಬಂದಿರುವಂತಹ ಈ ಕೃಷಿಯನ್ನ ಬಿಡಬಾರದು ಅಂತ ಈಗ ನೀವು ಕೃಷಿ ಭೂಮಿಯಲ್ಲೇ ವಾಸನೂ ಸಹ ಮಾಡ್ತಾ ಇದ್ದೀರಿ. ಇದರ ನಿರ್ವಹಣೆ ಕಷ್ಟ ಆಗ್ತಿಲ್ವಾ ಮೋಹನ್ ಕುಮಾರ್? ಹೇಗೆ ಸಮಯ ಹೊಂದಿಸ್ಕೋತೀರಿ? ಮತ್ತೆ ಈ ಹಾಲಿನ ಉತ್ಪನ್ನಗಳನ್ನ ಮಾರಾಟ ಮಾಡೋದಾಗ್ಲಿ, ಕೋಳಿಯನ್ನ ಮಾರಾಟ ಮಾಡೋದಾಗ್ಲಿ, ಇದನ್ನೆಲ್ಲ ಹೇಗೆ ನೀವು ಮಾಡ್ತಿದ್ದೀರಿ? ಹೌದು ಸರ್, ಖಂಡಿತವಾಗ್ಲೂ ಇದು ತುಂಬಾ ಚಾಲೆಂಜಿಂಗ್ ಟಾಸ್ಕ್ ಅಂತ ಹೇಳ್ಬಹುದು. ಸೊ ಯಾಕಂದ್ರೆ ಎಲ್ಲಾನು ನಿರ್ವಹಣೆ ಮಾಡೋದು ತುಂಬಾ ಕಷ್ಟ. ಆದ್ರೆ ಒಂದ್ಸಲಿ ನಾವು ನೀರಿಗಿಳಿದ್ಮೇಲೆ ಈಜಲೇಬೇಕು, ಇನ್ನ ಬೇರೆ ವಿಧಿ ಇಲ್ಲ, ಅದು ಎಲ್ಲರಿಗೂ ಗೊತ್ತಿರೋ ವಿಷಯ. ಮನೆಯಲ್ಲಿ ಎಲ್ಲರಿಂದ ಪ್ರೋತ್ಸಾಹ ಸಿಗ್ತಾ ಇದೆ ನನಗೆ. ಸೊ ಇದನ್ನ ಮಾಡ್ಬೇಕಾದ್ರೆ ನಮ್ಮ ಫ್ಯಾಮಿಲಿಯಿಂದ ಎಲ್ಲ ಸಪೋರ್ಟ್ ಸಿಗ್ತಾ ಇದೆ, ಅಂದ್ರೆ ಮೋರಲ್ ಸಪೋರ್ಟ್ ತರ. ಹಾಲಿನ ಮಾರಾಟ ಮಾಡ್ಬೇಕಾದ್ರೆ ಈಗ ನಮ್ಮ ಫ್ರೆಂಡ್ಸ್ ನಮ್ಮ ಸ್ನೇಹಿತರಿದ್ದಾರೆ, ಸೊ ಅವ್ರಿಗೆ ಖಂಡಿತವಾಗ್ಲೂ ಗೊತ್ತು ಇದು ಒಂದು ಆರ್ಗ್ಯಾನಿಕ್ ಮಿಲ್ಕ್ ತರ ಮಾಡ್ತಾ ಇದ್ದೀವಿ ಸಾವಯವ. ಅಂದ್ರೆ ಈಗ ನಾವು ಅದಕ್ಕೇನು ನ್ಯಾಚುರಲ್ ಮಿಲ್ಕ್ ಅಂತ ಹೇಳ್ಬೋದು ನಾನು, ಈಗ ಆರ್ಗ್ಯಾನಿಕ್ ಮಿಲ್ಕ್ ಬದಲು ನ್ಯಾಚುರಲ್ ಮಿಲ್ಕ್. ನಾವು ಅದಕ್ಕೆ ಏನೂ ಸಹ ಯಾವ್ದೇ ಪ್ರಿಸರ್ವೇಟಿವ್ ಸಹ ಏನು ಆಡ್ ಮಾಡ್ತಿಲ್ಲ, ಇಲ್ಲ ಅದನ್ನ ನಾವು ಹಸುಗೆ ಮೇವ್ ಹಾಕುವಂತಹ ಮೇವ್ಗೆ ಯಾವ್ದೇ ತರಹ ಕೆಮಿಕಲ್ ಫರ್ಟಿಲೈಸರ್ಸ್ ನ ನಾವು ಹಾಕ್ತಾ ಇಲ್ಲ. ಸೊ ಹಾಗೆ ನ್ಯಾಚುರಲ್ ಆಗಿ ಬೆಳೆದು ನ್ಯಾಚುರಲ್ ಆಗಿ ಅದಕ್ಕೆ ಹುಲ್ಲು ಹಾಕುವಂತಹ, ಮತ್ತೆ ಈಗ ತಿಂಡಿ ಕೊಡ್ಬೇಕಾದ್ರೆ ನಾವು ಈ ಕಡಲೆ ಹೊಟ್ಟು ಬೂಸ ಹಿಂಡಿ ಈ ಗಾಣದಿಂಡಿನ ಉಪಯೋಗಿಸ್ತಾ ಇದೀವಿ ನಾವು, ಗಾಣದಿಂಡಿ. ಸೊ ಅದನ್ನ ಮಾಡಿ ನಾವು ಹಾಲಿನ ಉತ್ಪತ್ತಿ ಮಾಡ್ತಾ ಇದೀವಿ, ಹುಲ್ಲನ್ನ ಸಹ ನಾವೇ ಬೆಳ್ಕೊಂತ ಇದೀವಿ. ಸೊ ಮೇನ್ ಏನಂತ ಅಂದ್ರೆ, ನಾವು ಹುಲ್ಲನ್ನ ನಾವೇ ಬೆಳ್ಕೊಂಡ್ರೆ ನಮ್ಗೆ ಸ್ವಲ್ಪ ಫೈನಾನ್ಶಿಯಲ್ ಆಗಿ ಸ್ಟೆಬಿಲಿಟಿ ಆಗ್ಬಹುದು. ಎಲ್ಲಾನು ನಾವು ಪರ್ಚೇಸ್ ಮಾಡ್ತೀವಿ ಅನ್ನೋದಾದ್ರೆ ತುಂಬಾ ಕಷ್ಟ ಆಗುತ್ತೆ. ಈಗ ನಾವು ಏನ್ ಮಾಡ್ತಾ ಇದ್ದೀವಿ ಅಂದ್ರೆ, ಈಗ ಸ್ನೇಹಿತರಿಂದ ನಮ್ಗೆ ಹಾಲು ಮಾರಾಟ ಮಾಡೋದಕ್ಕೆ ಒಬ್ಬರಿಂದ ಒಬ್ಬರಿಗೆ ಅಂದ್ರೆ ಹಾಲು ಚೆನ್ನಾಗಿದೆ ಅನ್ನೋದು ಬರ್ತಾ ಇದೆ ಒಬ್ಬರಿಂದ ಒಬ್ರು ಹೇಳ್ಕೊಂಡು. ಕ್ವಾಲಿಟಿ ಮೇಲೆ ನನ್ನ ಹಾಲು ಅಂದ್ರೆ ನನಗೆ ಯಾರಿಗೂ ಸಹ ಅಲ್ಲೆಲ್ಲೂ ಅಡ್ವರ್ಟೈಸು ಇಲ್ಲ ಪಾಂಪ್ಲೆಟ್ ಸಹ ಏನೋ ಅನ್ಸಿಲ್ಲ. ಬಟ್ ನನ್ನ ಫ್ರೆಂಡ್ಸ್ಗಳು ಗ್ರೂಪ್ ಅಲ್ಲಿ ಸರ್ಕಲ್ ನಲ್ಲೇ ಹಾಲು ಇವಾಗ ಸೇಲ್ ಮಾಡ್ತಾ ಇದೀವಿ. ಈಗ ಡಿಲಿವರಿನೂ ಸಹ ಮಾರ್ನಿಂಗು ಹೇಗಿದ್ರು ಟೈಮ್ ಇರುತ್ತಲ್ಲ, ಸೊ ಮಾರ್ನಿಂಗ್ ಡಿಲಿವರಿನೂ ಸಹ ನಾನೇ ಮಾಡ್ತಾ ಇದ್ದೀನಿ ಸ್ವಂತ. ಯಾಕಂದ್ರೆ ಈಗ ಡಿಲಿವರಿ ಮಾಡೋದಕ್ಕೂ ಬೇರೆ ವರ್ಕರ್ ಇಟ್ರೆ ಅದಕ್ಕೂ ಸಹ ಸ್ಯಾಲ್ರಿನ ಅದನ್ನ ಕೊಡ್ಬೇಕಾಗತ್ತೆ. ಸೊ ಅದೆಲ್ಲ ನಿರ್ವಹಣೆ ಮಾಡೋದು ತುಂಬಾ ಕಷ್ಟ. ಹಾಲನ್ನು ಕರೆಯೋದಕ್ಕೆ ಹಾಲಿನ ಕರಿಯೋದಕ್ಕೆ ನಾವು ಯಂತ್ರಗಳು ಇಟ್ಟಿದೀವಿ, ಅದರಿಂದ ನಿರ್ವಹಣೆ ಮಾಡ್ತಾ ಇದೀವಿ. ಬೆಳಗ್ಗೆ ಸುಮಾರು ಇಲ್ಲ ಅಂದ್ರೂ ಒಂದು 4 ಗಂಟೆಗಾರು ಹೇಳಬೇಕು. ಬೆಳಗ್ಗೆ 4 ಗಂಟೆಗೆ ಎದ್ರೇನೆ ಕೆಲಸ ಆಗೋದು. ಬೆಳಗಿನ ಜಾವ 4 ಗಂಟೆಗೆ ಹೇಳದೆ ಹೋದ್ರೆ ಯಾವ ಕೆಲಸನೂ ಮುಂದೆ ಸಾಗಲ್ಲ. ಯಾಕಂದ್ರೆ ಬೆಳಗ್ಗೆ 4 ಗಂಟೆಗೆ ಇದ್ದಾಗ ತೊಪ್ಪೆ ತೆಗಿಬೇಕು, ಕೊಟ್ಟಿಗೆ ತೊಳಿಬೇಕು, ಹಸು ತೊಳಿಬೇಕು, ತಿರ್ಗಿ ಹಸು ತಿಂಡಿ ಕೊಡಬೇಕು, ಆಮೇಲೆ ತಿರ್ಗಿ ಹಸುಗಳೆಲ್ಲಾನು ಈಚೆ ಕಟ್ಟಬೇಕು. ಫಸ್ಟ್ ಈಚೆ ಎಲ್ಲ ತಗೊಂಡು ಅಲ್ಲಿಗೆ ಹೊರಗಡೆ ಹುಲ್ಲು ಹಾಕ್ಬೇಕು. ತಿರ್ಗಾ ಮಧ್ಯಾಹ್ನದಕ್ಕೆ ತಿಂಡಿ ರೆಡಿ ಮಾಡ್ಕೊಬೇಕು. ಮಧ್ಯಾಹ್ನ ತಿಂಡಿ ಕೊಡ್ಬೇಕಂದ್ರೆ ಕೊಟ್ಟಿಗೆನಲ್ಲಿ ಮಧ್ಯಾಹ್ನ ತಿಂಡಿ ಎಲ್ಲ ರೆಡಿ ಮಾಡ್ಕೋಬೇಕು. ಮತ್ತೆ ಹಸುವಿನ ಗೊಂತನ್ನ ದಿನ ಕ್ಲೀನ್ ಮಾಡ್ಕೊಬೇಕು. ಮತ್ತೆ ಹಸುವಿಗೆ ಸಪರೇಟ್ ಆಗಿರುವಂತ ನೀರ್ ಕುಡಿಯೋದಕ್ಕೆ ವ್ಯವಸ್ಥೆ ಮಾಡಿದೀವಿ ಅದು ಓಡಾಡ್ಕೊಂಡು. ಸೊ ಅದನ್ನು ದಿನ ನಾವು ತೊಳಿಬೇಕು. ಅಂದ್ರೆ ಇದು ಲೇಬರ್ ಓರಿಯೆಂಟೆಡ್ ಟಾಸ್ಕ್ ಅಂತ ಹೇಳ್ಬೋದು ನಾವು. ಬಟ್ ಮಾಡಬಹುದು ಅಂದ್ರೆ ಕಷ್ಟಪಟ್ರೆ ಕೈ ಕೆಸರಾದರೆ ಬಾಯಿ ಮೊಸರು ಅನ್ನೋದ ಗಾದೆ ಅಂದು ಖಂಡಿತ ನಿಜ. ಇನ್ನು ಹಸುವಿನ ಗಂಜಲ ಸಗಣಿ ಈ ರೀತಿಯ ಒಂದು ಉತ್ಪನ್ನಗಳನ್ನು ಸಹ ವ್ಯವಸ್ಥಿತವಾಗಿ ಏನಾದ್ರೂ ಬಳಕೆ ಮಾಡ್ತಿರೋ ಅಥವಾ ಮಾರಾಟ ಮಾಡ್ತಿರೋ ಹೇಗೆ? ಈಗ ಹಸುವಿನ ಸಗಣಿ ಇಲ್ಲೇ ಸ್ಥಳೀಯ ರೈತರಿಗೆ ನಾನು ಹೆಲ್ಪ್ ಆಗ್ಲಿ ಅಂತ ಕಮ್ಮಿ ವೆಚ್ಚದಲ್ಲೇ ನಾವು ಹಸುವಿನ ಗೊಬ್ಬರ ಅನ್ನ ಮಾಡ್ತಾ ಇದೀವಿ. ಕನಿಷ್ಠ ಅಂದ್ರೂ ವರ್ಷಕ್ಕೆ ಒಂದು 50-100 ಟ್ರ್ಯಾಕ್ಟರ್ಷ್ಟು ಗೊಬ್ಬರ ಬರುತ್ತೆ ಹಸುವಿನ ಗೊಬ್ಬರ. ಗಂಜಲದ ಬಗ್ಗೆ ಇನ್ನು ಯಾವುದೇ ರೀತಿಯ ಪರ್ಯಾಯ ವ್ಯವಸ್ಥೆ ಮಾಡಿಲ್ಲ. ಆದ್ರೆ ಈ ಅಡಿಗೆ ಅನಿಲ ಮನ್ಸಿನಲ್ಲಿದೆ ಮಾಡಬಹುದು ಅಂತ ಅದನ್ನ ಮುಂದೆ ಮಾಡ್ಬೇಕಂತ ಅನ್ಕೊಂಡಿದೀನಿ. ಒಟ್ಟಲ್ಲಿ ಮೋಹನ್ ಕುಮಾರ್, ನಿಮ್ಗೊಂಥರ ತೃಪ್ತಿ ಇದೆ ಈ ಕೆಲಸ? ಸ್ವಲ್ಪ ಕಷ್ಟ ಅಂತ ಅನ್ಸಿದ್ರು ತೃಪ್ತಿ ಇದೆ ಅಂತ ಅನಿಸ್ತಾ ಇದೆ. ಅಂದ್ರೆ ಕುಟುಂಬದ ಎಲ್ಲಾ ಸದಸ್ಯರನ್ನು ಕೆಲಸ ಮಾಡ್ಬೇಕಾಗುತ್ತೆ. ಈಗಲೂ ನಿಮ್ ತಾಯಿಯವ್ರು ನಿಮ್ ಜೊತೆ ಕೆಲಸ ಮಾಡ್ತಾರ? ನಮ್ ತಾಯಿ ಅವ್ರಿಗೆ ಇವಾಗ ಸ್ವಲ್ಪ ಕೆಲಸ ಮಾಡೋದಕ್ಕೆ ಆಗಲ್ಲ, ವಯಸ್ಸಾಗಿದೆ ಅವ್ರಿಗೆ. ಇವಾಗ ಸಪೋರ್ಟಿವ್ ಇದೆ, ಅವ್ರ ಸಪೋರ್ಟಿವ್ ಇಲ್ದೇನೆ ನಾನು ಇದೆಲ್ಲ ಮಾಡಕ್ ಆಗ್ತಿಲ್ಲ. ಬಟ್ ಅವ್ರದ್ದು ತುಂಬಾ ಸಹಕಾರ ಇದೆ, ಮೋರಲ್ ಸಪೋರ್ಟ್ ಆಗ್ಲಿ, ಇನ್ನ ಬೇರೆ ಸಣ್ಣ ಸಣ್ಣ ಕೆಲಸಗಳಂತಾಗ್ಲಿ, ನಿರ್ವಹಣೆ ಮಾಡುವಂತದಾಗ್ಲಿ, ಅದನ್ನೆಲ್ಲ ಅವರು ನೋಡ್ಕೊಂತಾರೆ. ಒಬ್ಬ ಯುವಕ ಈ ರೀತಿಯ ಒಂದು ಉದ್ಯೋಗದಲ್ಲಿ ತೊಡಗಿಸ್ಕೊಂಡ್ರೆ ಆರಾಮವಾಗಿ ಜೀವನ ನಡೆಸಬಹುದು ಅಂತ ನಿಮ್ಗೆ ಅನ್ಸುತ್ತಾ? ಹೌದು ಸರ್, ಖಂಡಿತವಾಗ್ಲು. ಹಳ್ಳಿನಲ್ಲಿ ಇದ್ದಂತಹ ಯುವಕರು ಕೆಲಸ ಸಿಗದೇ ಇದ್ರೆ ಬೇಜಾರು ಮಾಡ್ಕೊಬಾರದು ಅಂತ ನನ್ನ ಅನಿಸಿಕೆ. ಯಾಕೆಂದ್ರೆ ನಿಮ್ಮ ಕೈನಲ್ಲೇ ಈ ಕೆಲಸಗಳಿದೆ. ನೀವು ಮನೆಯಲ್ಲಿ ಒಂದು 3-4 ಹಸು, 1-10 ಟಗರು, ಮನೆಯಲ್ಲಿ 100 ಕೋಳಿ, ಅಂದ್ರೆ ನೀವು 100 ಕೋಳಿನೇ ತರಬೇಕಂತೇನಿಲ್ಲ. ಒಂದ್ 5 ಕೋಳಿ ತಂದ್ರೆ ಅದೇ ಒಂದು ವರ್ಷದಲ್ಲಿ, 1-2 ವರ್ಷದಲ್ಲಿ ಅದೇ ಒಂದು 200 ಕೋಳಿ ಆಗತ್ತೆ. ಇಷ್ಟಿದ್ರೆ ನನ್ನ ಪ್ರಕಾರ ಒಂದು ಕುಟುಂಬನ ಆರಾಮಾಗಿ ಸಾಕುವಂತಹ ಕೆಲಸ ಮಾಡುತ್ತೆ. ನಿಮ್ ಮಾತಿನ ಮಧ್ಯ ನೀವು ಹೇಳ್ತಾ ಹೋದ್ರಿ, ಆದಷ್ಟು ಇವತ್ತಿನ ದಿನಗಳಲ್ಲಿ ಕೆಲವರೆಲ್ಲ ಆಕರ್ಷಣೆಗೆ ಒಳಗಾಗಿ ಪ್ರಾರಂಭದಲ್ಲೇ ಹೆಚ್ಚು ವೆಚ್ಚವನ್ನ ವಹಿಸ್ಬಿಡ್ತಾರೆ ಇವುಗಳ ಒಂದು ಇನ್ಫ್ರಾಸ್ಟ್ರಕ್ಚರ್ಗೋಸ್ಕರ. ಅದು ಶೆಡ್ ನಿರ್ಮಾಣ ಆಗ್ಬೋದು ಅಥವಾ ಕೊಟ್ಟಿಗೆ ನಿರ್ಮಾಣ ಆಗ್ಬೋದು, ಕುರಿ ಮೇಕೆಗಳಿಗೆ ಬೇಕಾದಂತಹ ಒಂದು ವ್ಯವಸ್ಥೆ ಆಗ್ಬೋದು, ಇದಕ್ಕೆಲ್ಲ ಖರ್ಚು ಮಾಡ್ತಾರೆ. ಆದ್ರೆ ಆದಷ್ಟು ಕಡಿಮೆ ಬಂಡವಾಳ ಹೂಡಿ ನಾವು ಮಾಡಿದ್ರೆ ಒಳ್ಳೇದು ಅಂತ ನೀವು ಹೇಳ್ತೀರಿ, ಹೇಳಿ ಆ ಬಗ್ಗೆ ಏನ್ ನಿಮ್ಮ ಅನುಭವ? ಈಗ ನಮ್ಮನೆ ಒಂದು ಎಕ್ಸಾಂಪಲ್ ಆಗಿ ತಗೊಂಡ್ರೆ, ಈಗ ನಾವು ಸುಮಾರು 40 ವರ್ಷದಿಂದ ಅಂದ್ರೆ ನಮ್ಮ ಕುಟುಂಬದಿಂದ ಈ ಹೈನುಗಾರಿಕೆ ಶುರುವಾಗಿದೆ. ಈಗ ನಾವು ಹಂತ ಹಂತವಾಗಿ ಮೊದಲು ನಮ್ಮ ಮನೇಲಿ ತಂದಿದ್ದ 1 ಹಸು 2 ಹಸು, ಹಾಗೆ ಅದು ಕೊನೆಗೆ ಈಗ 30-40 ಹಸು ಯಾವಾಗ್ಲೂ ಇರುವಾಗಾಯ್ತು. ಸೊ ನಾನು ಏನ್ ಕೇಳ್ಕೊಳ್ಳೋದಂದ್ರೆ ನಮ್ಮ ರೈತ ಯುವಕರಲ್ಲಿ, ಬೇರೆ ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಅಂದ್ರೆ ಈಗ ನೀವು ನೋಡ್ತಿರ್ಬೋದು ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್ ಫೇಸ್ಬುಕ್ ಅಲ್ಲೆಲ್ಲ, 10 ಲಕ್ಷ ಖರ್ಚು ಮಾಡಿ ಶೆಡ್ ಕಟ್ತೀವಿ, 15 ಲಕ್ಷ ಕೊಟ್ಟು ಶೆಡ್ ಮಾಡಿ ನಾವು ಇಷ್ಟು ಆದಾಯ ತೆಗಿಬಹುದು. ಸೊ ನಾನು ಹೇಳೋದು ದೂರದ ಬೆಟ್ಟ ನುಣುಗೆ ಅಂತ ಗಾದೆ ಇದೆ ನಿಮ್ಗೆ. ಸೊ ಆದ್ರಿಂದ ನಾವು ಏನು ನೋಡ್ತೀವಿ ಕಣ್ಣಲ್ಲಿ, ನಾವು ಹೋಗಿ ಫಸ್ಟ್ ಅದನ್ನ ನಾವು ಮೊದಲು ನೋಡ್ಬೇಕು ನಮ್ಮ ಕಣ್ಣಿಂದ. ಈಗ ಇಷ್ಟು ಕೆಲಸ ಮಾಡಿದ್ರೆ ಇದು ಇದನ್ನಲ್ಲಿ ಆದಾಯ ಇರುತ್ತೋ ಇಲ್ವೋ ಅಂತ. ಸೊ ಏನೇ ಮಾಡಿದ್ರು ಸಣ್ಣ ಪ್ರಮಾಣದಿಂದ ಮಾಡಿದ್ರೆ ತುಂಬಾ ಉತ್ತಮ. ನಮ್ಗೆ ಗೊತ್ತಾಗುತ್ತೆ, 1-2 ಹಸು ತಗೊಂಬಂದಾಗ ಮನೆಗೆ, 1-5 ಟಗರು ತಂದಾಗ ನಮ್ಗೆ ಓಕೆ ಇದನ್ನ ನಿರ್ವಹಣೆ ಮಾಡಬಹುದು, ನಮ್ ಕೈಲಿ ಆಗತ್ತೆ ಆಗಲ್ಲ ಅನ್ನೋದು ನಮ್ಮ ಮನಸ್ಸಿಗೆ ಬರುತ್ತೆ. ಸೊ ಅವಾಗ ಒಂದಲ್ಲ ಒಂದು ನಾವು ಮುಂದೆ ಆಡ್ ಮಾಡ್ಕೊಂಡು ಹೋಗ್ಬೋದು, ಅದಕ್ಕೆ ಜೋಡಿಸ್ಕೊಂಡು ಹೋಗ್ಬೋದು. ಮೋಹನ್ ಕುಮಾರ್, ಸುಮಾರು 3.5 ವರ್ಷದಿಂದ ಈ ಪಶುಪಾಲನೆಯಲ್ಲಿ ತೊಡಗಿದ್ದೀರಿ, ಏನೆಲ್ಲ ಸವಾಲುಗಳನ್ನ ನೀವು ಎದುರಿಸಬೇಕಾಗಿರುತ್ತೆ? ಈ ಒಂದು ಗ್ರಾಹಕರಿಗೆ ಗುಣಮಟ್ಟದ ಹಾಲನ್ನ ನಾನು ದಿನನಿತ್ಯ ನೀಡ್ತೀನಿ ಅನ್ನೋ ಒಂದು ಮನಸ್ಥಿತಿ ಇದ್ರೆ ಯಾವ ರೀತಿಯ ಒಂದು ಚಾಲೆಂಜಸ್ ಇರುತ್ತೆ ನಿಮಗೆ? ಮೊದಲನೇದಾಗಿ ಹಸುವಿನ ಆರೋಗ್ಯವನ್ನ ನಾವು ಕಾಪಾಡಬೇಕು. ಅದಕ್ಕೆ ಯಾವುದೇ ತರದ ಸ್ಟ್ರೆಸ್ ಇರಬಾರ್ದು ಹಸುವಿಗೆ. ಹಸು ಆರಾಮಾಗಿರ್ಬೇಕು, ಅಂದ್ರೆ ಅದು ಮಲಗಬೇಕಾದ್ರೆ ಯಾವುದೇ ಅಂತಹ ಅದಕ್ಕೆ ನೋವಾಗಬಾರ್ದು. ಅದಕ್ಕೆ ನಾವು ಮ್ಯಾಟ್ ಮಾಡಿಸಿದೀವಿ, ಅದಕ್ಕೆ ಕೌ ಮ್ಯಾಟ್ ಅಂತ ಹೇಳ್ತೀವಿ ನಾವು. ಸೊ ಯಾವಾಗ್ಲೂ ನಾವು ಕೌ ಮ್ಯಾಟ್ ಮೇಲೆ ಮಲಗಿಸ್ತೀವಿ ಅಂದ್ರೆ ಅದು ಆರಾಮಾಗಿರ್ಬೇಕು. ಸ್ಟ್ರೆಸ್ಸು ಯಾವಾಗ ಜಾಸ್ತಿ ಆಗುತ್ತೆ ಅವಾಗ ಅಲ್ಲಿ ಹಾಲಿನ ಗುಣಮಟ್ಟ ಸ್ವಲ್ಪ ಕಮ್ಮಿ ಆಗುತ್ತೆ ಅವಾಗ. ಸೊ ಹಸುವಿಗೆ ಜ್ವರ ಬರದೇ ಆದಾಗೆ ನೋಡ್ಕೊಬೇಕು ಆದಷ್ಟು ನಾವು. ಸೊ ಅದನ್ನ ಹೇಗೆ ನಿರ್ವಹಣೆ ಮಾಡ್ಬೋದು ಅಂದ್ರೆ, ಹಸುವಿನ ಜಾಸ್ತಿ ಹೊತ್ತು ಬಿಸಿನಲ್ಲಿ ಕಟ್ ಹಾಕೋದು, ಕಟ್ ಹಾಕ್ಬಿಟ್ಟು ಅದನ್ನ ಆಮೇಲೆ ಕಟ್ತೀವಿ ಅಂತ ಹೇಳೋದು ಆಗಿರ್ಬಾರ್ದು. ಬೆಳಗ್ಗೆ ಹೊತ್ತು ಸ್ವಲ್ಪ ಬಿಸಿಲು ಬೀಳ್ಬೇಕು, ಅದಕ್ಕೆ ಬಿಸಿಲು ನ್ಯಾಚುರಲ್ ಆಗಿ ಬಿಸಿಲು ಇರಬೇಕು. ಬಟ್ ತುಂಬಾ ಬಿಸಿಲಿನಲ್ಲಿ ಕಟ್ಬಾರ್ದು. ಬೆಳಗ್ಗೆ 1-10 ಗಂಟೆ ತನಕ, 11 ಗಂಟೆ ಒಳಗಡೆ, ಏನಿದ್ರು 10 ಗಂಟೆ ಒಳಗಡೆ ಬಿಸಿಲಲ್ಲಿದ್ದು ಅದು ವಾಪಸ್ ನೆರಳಲಿದ್ರೆ ತುಂಬಾ ಒಳ್ಳೇದು ಹಸುವಿಗೆ. ತುಂಬಾ ಬಿಸಿಲೂ ಬೀಳಬಾರದು ಜಾಸ್ತಿ. ಸೊ ಜ್ವರ ಬರದೇ ಹಾಗೆ ನೋಡ್ಕೊಂಡಾಗ ನಾವು ಯಾವುದೇ ತರಹದ ಇಂಜೆಕ್ಷನ್ ನಾವು ಹಸುವಿಗೆ ಕೊಡೋಂತಹ ಅನಿವಾರ್ಯತೆ ನಮಗೆ ಬರೋದಿಲ್ಲ. ಜ್ವರ ಬಂದಾಗ ಏನಾಗುತ್ತೆ, ನಾವು ಅದಕ್ಕೆ ಆಂಟಿಬಯೋಟಿಕ್ಸ್, ಸ್ಟೆರಾಯ್ಡ್ಸ್ ಅದಕ್ಕೆ ಏನಾಗ ಕೊಡ್ಲೇಬೇಕಾಗತ್ತೆ. ನಾನು ಇದು ಹೇಳ್ತಾ ಇದೀನಿ, ಏನೇ ಆದ್ರೂ ಹಸುಗೆ ಹುಷಾರ್ ತಪ್ಪಿದಾಗ ಆ ತರ ಕೊಡ್ಬೇಕಾಗತ್ತೆ. ಸೊ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ನಾವು ಹಸುಗೆ ಹುಷಾರ್ ತಪ್ಪದೇ ಇರೋ ಹಾಗೆ ನೋಡ್ಕೊಳ್ಳೋದನ್ನ ಪ್ರಯತ್ನ ಮಾಡ್ತಾ ಇದೀವಿ. ನಾವು ಅದೇ ತರ ಕಂಟಿನ್ಯೂ ಮಾಡ್ತಾ ಇದೀವಿ. ಅಕಸ್ಮಾತ್ ಏನೋ ಜ್ವರ ಬಂದಾಗ್ಲೂ ನಾವು ಅದರ ಹಾಲನ್ನ ಗ್ರಾಹಕರಿಗೆ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ. ಯಾಕಂದ್ರೆ ನಾನು ಇದನ್ನ ಮುಂದೆ ಬ್ರ್ಯಾಂಡ್ ಮಾಡ್ಬೇಕಂತ ಅನ್ಕೊಂಡಿರೋದ್ರಿಂದ, ನಮ್ಮ ಗ್ರಾಹಕರಿಗೆ ಗುಣಮಟ್ಟದ ಹಾಲು ಕೊಡಬೇಕು ಅಂತ ನನ್ನ ಭಾವನೆ ಇರೋದ್ರಿಂದ, ಅಂದ್ರೆ ನ್ಯಾಚುರಲ್ ಮಿಲ್ಕ್ ಅಂತ ನನ್ನ ಮನಸ್ಸಲ್ಲಿ ಇರೋದ್ರಿಂದ, ನಾನು ಇದನ್ನ ಯಾವ್ದೇ ಕಾರಣಕ್ಕೂ ಕೊಡಲ್ಲ. ನಾವು ಅದನ್ನ ಹೊರಗಡೆ ಚೆಲ್ ಬಿಡ್ತೀವಿ, ಅಂದ್ರೆ ಗಿಡಕ್ಕ ಇಲ್ಲ ಅಂದ್ರೆ ಈ ಮೋರಿ ಒಳಗಡೆ ಉಯ್ದು ಬಿಡ್ತೀವಿ ಹಾಲು, ನಾನು ಯಾವ್ದೇ ರೀತಿ ಕೊಡೋದಿಲ್ಲ. ಮೋಹನ್ ಕುಮಾರ್, ನಿಮ್ಮ ಮಾತನ್ನ ಈಗ ಬೇರೆಯವರು ಕೇಳ್ತಾ ಇರ್ತಾರೆ, ಅವ್ರಿಗೂ ಅನ್ನಿಸ್ತಾ ಇರುತ್ತೆ ನಾವು ಇರುವಂತಹ ಉದ್ಯೋಗ ಜೊತೆಗೆ ಅಥವಾ ಉದ್ಯೋಗ ಇಲ್ಲದೆ ಹೋದ್ರೆ ಈ ರೀತಿಯ ಒಂದು ಉದ್ಯೋಗದಿಂದ ನಮ್ಮ ಜೀವನ ಚೆನ್ನಾಗಿ ಮಾಡ್ಕೊಳ್ಬಹುದು ಅಂತ. ಹಾಗಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನ ಮೂರು ಸಾರಿ ಕನ್ನಡದಲ್ಲಿ ಹೇಳಿ ಅವ್ರಿಗೂ ಸಹ ನಿಮ್ ಜೊತೆ ಮಾತಾಡೋ ಅಂತ ಒಂದು ಆಸೆ ಇರಬಹುದು ಅಂತ. ನನ್ನ ದೂರವಾಣಿ ಸಂಖ್ಯೆ 9739317689. ಮತ್ತೊಮ್ಮೆ ಹೇಳ್ತೀನಿ, 9739317689. ಮತ್ತೊಮ್ಮೆ ಹೇಳ್ತೀನಿ, 9739317689. ಒಳ್ಳೇದು ಮೋಹನ್ ಕುಮಾರ್, ನಿಮ್ಮ ಪ್ರಯತ್ನಗಳ ಇನ್ನಷ್ಟು ಯಶಸ್ಸನ್ನ ಕಾಣಲಿ, ನೀವೇನೇನು ಭಾವಿಸ್ತಾ ಇದ್ದೀರೋ ಅದೆಲ್ಲ ಸರಿ ಹೋಗ್ಲಿ, ನಿಜ ಆಗ್ಲಿ, ಯಶಸ್ಸಿಗ್ಲಿ ಅಂತ ನಾವು ಆಶಿಸ್ತೀವಿ. ಎಲ್ಲ ಮಾಹಿತಿ ನೀಡೋದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಹೈನು ರಾಸುಗಳ ನಿರ್ವಹಣೆ ಹಾಗೂ ಉತ್ಪಾದಕತೆಯನ್ನು ಕುರಿತು ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡುವಿನಲ್ಲಿ ಹೈನುಗಾರಿಕೆ ನಿರ್ವಹಿಸುತ್ತಿರುವ ಮೋಹನ್ ಕುಮಾರ್ ಎಸ್ಡಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಎಸ್ ಸುಬ್ರಹ್ಮಣ್ಯ. ನಮ್ಮ ನಾಳಿನ ಕಾರ್ಯಕ್ರಮದಲ್ಲಿ 2022-23 ಕೇಂದ್ರ ಮುಂಗಡ ಪತ್ರದ ಘೋಷಣೆಯಲ್ಲಿ ಕೃಷಿ ಹಾಗೂ ಸಂಬಂಧಿತ ಕ್ಷೇತ್ರಗಳಿಗೆ ಇರುವ ಅವಕಾಶಗಳನ್ನು ಕುರಿತಾಗಿ ಕೃಷಿ ಮಾರುಕಟ್ಟೆ ತಜ್ಞ ಡಾ ಟಿಎನ್ ವೆಂಕಟರೆಡ್ಡಿ ಅವರಿಂದ ಮಾಹಿತಿ, ನಂತರ ತೋಟಗಾರಿಕೆ ಬೆಳೆಗಳ ಕೃಷಿಯಲ್ಲಿನ ಅನುಭವವನ್ನು ಕುರಿತು ಮೈಸೂರು ತಾಲೂಕು ವರುಣಾ ಹೋಬಳಿ ಮೇಗಳಾಪುರದಲ್ಲಿ ಕೃಷಿ ನಡೆಸುತ್ತಿರುವ ನಿವೃತ್ತ ಸಹಾಯಕ ಪೊಲೀಸ್ ಆಯುಕ್ತರಾದ ಎ ನಾಗಪ್ಪ ಅವರೊಂದಿಗೆ ಸಂದರ್ಶನ. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಯ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದ್ರಿಪ್ಪ. KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಏನ್ರಪ್ಪ ನೀವೆಲ್ಲ ABARK ಕಾರ್ಡ್ ಮಾಡಿಸಿದ್ದೀರಾ? ಅದೆಲ್ಲ ನಮ್ಗಾಗಲ್ಲ ಮೇಡಮ್, ಆಧಾರ್ ಕಾರ್ಡ್ ಪಡಿತರ ಚೀಟಿ ತೆಗೆದುಕೊಂಡೋಗಿದ್ವಿ, ಆದ್ರೆ ಬೆರಳು ಕೊಡಕ್ಕೆ ಆಗ್ಲಿಲ್ಲ. ಯಾಕೆ, ಏನಾಯ್ತು? ದಿನ ಕೆಲಸ ಮಾಡಿ ಮಾಡಿ ಕೈ ಬೆರಳಿನ ರೇಖೆ ಎಲ್ಲ ಅಳಸೋಗೈತೆ, ಏನ್ ಮಾಡೋದು? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ಮಕ್ಕಳು, ಹಿರಿಯ ನಾಗರಿಕರು, ಕುಷ್ಠರೋಗಿಗಳು ಬೆರಳಚ್ಚು ಕೊಡಕ್ಕೆ ಆಗದೆ ಇದ್ರೆ ಕಣ್ಣ ಪಾಪೆ ಗುರುತಿನ ಮೇಲೆ ಆಸ್ಪತ್ರೆಗಳಲ್ಲಿ ABARK ಕಾರ್ಡ್ ಮಾಡಿಸಬಹುದು. ನಡೀರಿ, ನಾನು ಬರ್ತೀನಿ, ಮೊದಲು ಕಾರ್ಡ್ ಮಾಡಿಸೋಣ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಪ್ರಧಾನ ಮಂತ್ರಿ ಫಸಲ್ ವಿಮಾ ಯೋಜನೆ ಆಗಿ ನೋಂದಣಿ ಮಾಡಿದ್ದೆ. ಬೆಳೆ ವಿಮಾ ಪರಿಹಾರ ಹಣ ಬ್ಯಾಂಕ್ ಖಾತೆಗೆ ಬರ್ತದೆ ಅಂತ ಹೇಳಿದ್ರು. ಇಷ್ಟು ದಿನ ಆದ್ರೂ ಇನ್ನೂ ಹಣ ಬಂದಿಲ್ವಲ್ಲ ಮೇಡಮ್? ನಿಮ್ಮ ಆಧಾರ್ ನಂಬರ್ ಅನ್ನ ನಿಮ್ ಬ್ಯಾಂಕ್ ಖಾತೆಗೆ ಜೋಡಣೆ ಮಾಡಿದ್ದೀರಾ? ಇಲ್ವಲ್ಲ. ಅದಕ್ಕೆ ತಡ ಆಗ್ತಾ ಇರೋದು. ಇವತ್ತೇ ನಿಮ್ಮ ಆಧಾರ್ ಕಾರ್ಡ್, ಒಪ್ಪಿಗೆ ಪತ್ರ, ಪಾಸ್ಬುಕ್ ಜೆರಾಕ್ಸ್ ಬ್ಯಾಂಕ್ ಹೋಗಿ ಕೊಟ್ಟು ಆಧಾರ್ ನಂಬರ್ ಜೋಡಣೆ ಮಾಡಿಸಿ, ವಿಮಾ ಪರಿಹಾರ ಹಣ ಬಂದೇ ಬರುತ್ತೆ. ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯಲ್ಲಿ ನೋಂದಣಿಯಾದರೆ ಸಾಲದು. ಬ್ಯಾಂಕ್ ಖಾತೆಗೆ ಆಧಾರ್ ನಂಬರ್ ಜೋಡಣೆ ಕಡ್ಡಾಯ. ಇದು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಪ್ರಕಟಣೆ. COVID-19 ವೈರಾಣು ಸೋಂಕಿನಿಂದ ಮೃತಪಟ್ಟ ಪ್ರತಿ ವ್ಯಕ್ತಿಯ ಕುಟುಂಬಕ್ಕೆ SDRF ನಿಧಿಯಿಂದ 50,000 ರೂಪಾಯಿಗಳ ಪರಿಹಾರ ಧನ. ಕೋವಿಡ್ ಪರಿಹಾರಕ್ಕೆ ಇನ್ನೂ ಅರ್ಜಿ ಸಲ್ಲಿಸದ ಮೃತ ವ್ಯಕ್ತಿಯ ಕುಟುಂಬಸ್ಥರು ಪರಿಹಾರ ಪಡೆಯಲು ಮೃತ ವ್ಯಕ್ತಿಯ ಆಧಾರ್ ಕಾರ್ಡ್ ಹಾಗೂ ಕಾನೂನುಬದ್ಧ ವಾರಸುದಾರರ ಆಧಾರ್ ಮತ್ತು ಆಧಾರ್ ಜೋಡಣೆಯಾಗಿರುವ ಬ್ಯಾಂಕ್ ಖಾತೆ ವಿವರಗಳೊಂದಿಗೆ ತಮ್ಮ ವಾಸಸ್ಥಳ ವ್ಯಾಪ್ತಿಯ ನಾಡ ಕಚೇರಿ ಅಥವಾ ತಾಲೂಕು ಕಚೇರಿಯಲ್ಲಿ ಮತ್ತು BBMP ವ್ಯಾಪ್ತಿಯಲ್ಲಿ ವಾರ್ಡ್ ಕಚೇರಿಯಲ್ಲಿ ಅರ್ಜಿ ಸಲ್ಲಿಸಲು ಕೋರಿದೆ. 50,000 ರೂಪಾಯಿಗಳ ಪರಿಹಾರ ಧನವನ್ನು DBT ವ್ಯವಸ್ಥೆ ಮೂಲಕ